ಕಾಳುಮೆಣಸು ಕ್ವಿಂಟಲ್ಗೆ 13,000 ರಿಂದ 65,000 ರೂಪಾಯಿ, ಕಚ್ಚಾ ಗೇರುಬೀಜ ಕ್ವಿಂಟಲ್ಗೆ 12,000 ರಿಂದ 14,200 ರೂಪಾಯಿ, ಮೈಸೂರು ಬಾಳೆ 4,000 ರಿಂದ 5,000 ರೂಪಾಯಿ, ಕದಳಿ ಕ್ವಿಂಟಲ್ಗೆ 6,000 ರಿಂದ 7,000 ರೂಪಾಯಿ, ಗಾಳಿ ಕ್ವಿಂಟಲ್ಗೆ 5,000 ರಿಂದ 6,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಲ್ಗೆ 6,500 ರಿಂದ 7,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಕೇರಳ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನ ವಿಸ್ತರಣಾ ತರಬೇತಿ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಮಂಜೇಶ್ವರದ ವಿಸ್ತರಣಾ ತರಬೇತಿ ಕೇಂದ್ರದ ಪ್ರೊಫೆಸರ್ ಡಾಕ್ಟರ್ ರಮೇಶ್ ಬಾರಿಕಾಡ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಶಿವಾನಂದ ಬೇಕಲ್ ಅವರ ಭಕ್ತಿ ರಚನೆಯನ್ನು ಕೇಳೋಣ. ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕ್ಕೆ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕ್ಕೆ, ದೇವಿಯ ನಾಮ ಸವಿದರೆ ನಮ್ಮ ಹರ್ಷ ತೋಷವು ಜನಮನಕ್ಕೆ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕ್ಕೆ, ದೇವಿಯ ನಾಮ ಸವಿದರೆ ನಮ್ಮ ಹರ್ಷತೋಷವು ಜನಮನಕ್ಕೆ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕ್ಕೆ. ಮಾತೆಯ ಒಲವುಂಟು ತಾಯಿಗೆ ಉಂಟು, ನಾಮ 108 ನೆನೆದರೆ ಮಾತೆಯ ಒಲವುಂಟು, ಭೂಮಿಗೆ ಬಂದಿರೆ ಒಲವಿನ ಬಂಧನವೆಲ್ಲದಿದೆ ನಮಗೇನುಂಟು, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕ್ಕೆ, ದೇವಿಯ ನಾಮ ಸವಿದರೆ ನಮ್ಮ ಹರ್ಷತೋಷವು ಜನಮನಕ್ಕೆ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕ್ಕೆ. ಮನವನು ಆಳು ನಿನ್ನ ಭಕ್ತಿ ಬಲಿಯಲಿಕೆ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕ್ಕೆ, ದೇವಿಯ ನಾಮ ಸವಿದರೆ ನಮ್ಮ ಹರ್ಷತೋಷವು ಜನಮನಕ್ಕೆ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕ್ಕೆ. ಕೊಡಿದರೆ ಕಳ್ಳ ಕಾಕರಿಗೆ ನೀ ಸಂಪಾದಿಸ ಭಕ್ತಿ, ಕಾಸು ಕೂಡಿದರೆ ಕಳ್ಳ ಕಾಕರಿಗೆ ನೀ ಸಂಪಾದಿಸ ಭಕ್ತಿ, ಹಾಸು ಹೊಕ್ಕಾಗಿ ಮನಸ್ಸು ಪಕ್ಕಾಗೆ ತಾಯಿ ಪಾದವೇ ಜನೆ ಮುಕ್ತಿ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕೆ, ದೇವಿಯ ನಾಮ ಸವಿದರೆ ನಮ್ಮ ಹರ್ಷ ತೋಷವು ಜನಮನಕೆ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕೆ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಧುರಾ ದೀಕ್ಷಿತ್ ಅವರು ಹಾಡಿರುವ ವಾದಿರಾಜರ ಭಕ್ತಿ ರಚನೆ. ತಾಳುವಿಕೆಗಿಂತ ತಪವು ಇಲ್ಲ ಕೇಳಬಲ್ಲ